ಬಾರಿ ಸೊಂಪಿನ ಜೈನನ್ನು ತಂದವು ಪುಂಡರ ಗುಂಪು ಹುಳಿಯ ತೋಪಿಗೆ ನುಗ್ಗಿ ಹೊಟ್ಟೆಯ ಬಿರಿಯ ತಿಂದವು ತಪ್ಪಲಿನಲ್ಲಿ ರಂಗಿನ ಅಚ್ಚೆಯ ಹೊಯ್ದ ಪತಂಗ ಪಡೆಯ ಪಯಣ ಕೆಚ್ಚಲಿನಲ್ಲಿ ಗೋವಿನ ಕೂಸಿನ ದೊಡ್ಡ ಕಣ್ಣಿನ ಮೆಚ್ಚಿನ ಮೌನ ಕಮಲ ಕುಳಿತೆಯ ಕೇಳುಗರೆ, ನಮ್ಮ ಊರಿನಲ್ಲಿ ನಮಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಆದರೆ ನಮ್ಮೂರು ಬೇಡ, ನಮ್ಮ ಕಸುಬು ಬೇಡ ಅಂತ ಅಂದ್ಕೊಂಡು ಎಷ್ಟೋ ಜನ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕಸುಬುಗಳಿಗೆ ಹೋಗಿರೋದಿದೆ. ಅಲ್ಲಿನೂ ಕೆಲವೊಬ್ಬರು ಯಶಸ್ಸನ್ನು ಕಂಡ್ರೂ ಮತ್ತೆ ತವರೂರನ್ನು ತವರು ಕಸುಬನ್ನು ನೆನಪು ಮಾಡಿಕೊಳ್ಳೋದಿದೆ. ಎಷ್ಟೋ ಜನ ಕಸುಬನ್ನು ಬಿಟ್ಟು ಊರನ್ನು ಬಿಟ್ಟು ಹೋಗಿ ಇನ್ನೂ ತೊಂದರೆಗಳನ್ನು ಅನುಭವಿಸಿ ಮತ್ತೆ ವಾಪಸ್ಸು ಹಳ್ಳಿಗೆ ಬಂದಿರೋದಿದೆ. ಕೆಲವೊಬ್ಬರಂತೂ ಊರಿಗೆ ಬರೆದ್ರೆ ಆ ಕಸಬಿನಲ್ಲಿ ಯಶಸ್ವಿ ಆಗದ್ರೆ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡೋದಿದೆ. ಸುಖ ಎಲ್ಲಿದೆ ಅಂತ ಹುಡ್ಕೊಂಡು ಹೋದರೆ ಎಷ್ಟೋ ಜನಗಳಿಗೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಿಮ್ಮೂರಲ್ಲಿ ನಿಮ್ಮ ಕಸಬಿನಲ್ಲಿ ಅಚ್ಚುಕಟ್ಟಾಗಿ ನೀವು ಕೆಲಸಗಳನ್ನು ಮಾಡ್ಕೊತ ಹೋದರೆ ಅಲ್ಲೇ ನೆಮ್ಮದಿ, ಸುಖ, ಸಂತೋಷ ಸಿಕ್ಕೇ ಸಿಗುತ್ತೆ. ಕೇಳಿದ್ರೆ ಈಗ ನನ್ನ ಊರು ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆ ನಿಮಗಾಗಿ. ಸಂಗೀತ ಆರ್ ರತ್ನ, ರಚನೆ ಸಿ ವಿ ಶಿವಶಂಕರ್. ಮನೆಯನ್ನು ತೊರೆದು ಹೋಗುವಿರಾ, ಮನಗಳ ಮರೆತು ಅಗಲುವಿರಾ, ಇಲ್ಲಿಗೆ ಮುಗಿಯದುರು ನಾನು ಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ, ಹೋಗದಿರಿ ಸೋದರರೆ, ಹೋಗದಿರಿ ಬಂಧುಗಳೇ. ಬೆಳೆಯುವ ಮಣ್ಣನ್ನು ಮರೆತು ಅನ್ನಕ್ಕೆ ಕೈಯನ್ನು ಚಾಚುವಿರಾ, ಹಿಡಿ ಅನ್ನಕ್ಕೆ ಕೈಯನ್ನು ಚಾಚುವಿರಾ, ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರಿ ನಮ್ಮೂರ, ಕೆರೆ ಕಟ್ಟೆಯ ಬಯಸುವ ನಮ್ಮೂರ, ಹೋಗದಿರಿ ಸೋದರರೆ, ಹೋಗದಿರಿ ಬಂಧುಗಳೇ. ನಾವೆಲ್ಲ ಹುಟ್ಟಿ ಬೆಳೆದುದೆ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೆ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ, ಹೋಗದಿರಿ ಸೋದರರೆ, ಹೋಗದಿರಿ ಬ ಬದುಕಾದರು ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು. ಪರದೇಶದಲ್ಲೂ ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಕೇಳುಗರೆ, ನಮ್ಮ ಹಳ್ಳಿಗಳಲ್ಲೂ ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ, ಸುಖವಾಗಿದ್ದಾರೆ. ಅದಕ್ಕೆ ಕಾರಣ ಆಸೆಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರೋದು, ದಿನವೂ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಹೋಗೋದು. ಎಷ್ಟೋ ಕಡೆಗೆ ಅಪಾರ ದುಡ್ಡಿರೋರು ಸಹ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರೋದನ್ನು ನಾವು ನೋಡಲಿಕ್ಕಾಗೋದಿಲ್ಲ. ದುಡ್ಡು ಇದ್ದ ತಕ್ಷಣ ಜನಗಳಿಗೆ ನೆಮ್ಮದಿರುತ್ತಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ? ಹಾಗೆ ಅಧಿಕಾರ, ಅಂತಸ್ತು, ವಿದ್ಯೆ, ಮತ್ತೊಂದು ಮಗದೊಂದು ಹೆಚ್ಚಾದಷ್ಟು ಸಮಸ್ಯೆಗಳು ಮೈಗೂಡ್ತವೆ, ತೊಂದರೆ ತಪ್ಪತ್ರಯಗಳು ದಿನವೂ ಕಾಡ್ತಾ ಇರ್ತವೆ ಅಂತ ಅಂದ್ಕೊಂಡು ಹೇಳೋದಿದೆ. ವಿದ್ಯಾಭ್ಯಾಸದ ಹಿನ್ನೆಲೆ ಇಲ್ಲದಲ್ಲೇ ಹೆಚ್ಚೇನು ಓದ್ದೇ ಇದ್ರೂ, ಅಧಿಕಾರ, ಅಂತಸ್ತು ಇವೆಲ್ಲವುಗಳಿಂದ ದೂರ ಇದ್ರೂ, ನಿರಂತರವಾಗಿ ಮಣ್ಣಿನೊಂದಿಗೆ ಪರಿಸರದೊಂದಿಗೆ ಕಾಯಕ ಮಾಡುವ ಕೃಷಿಕ ಎಲ್ಲರಿಗಿಂತಲೂ ಸುಖಿ ಪುರುಷ ಅಂತ ಅಂದ್ಕೊಂಡು ಕೆಲವೊಬ್ಬರು ವ್ಯಾಖ್ಯಾನ ಮಾಡೋದಿದೆ. ನಿಜ, ಈ ಭೂಮಿ ಏನೆಲ್ಲ ಕೊಡುತ್ತೆ ಅಲ್ವಾ? ಈ ನಿಸರ್ಗವೂ ಅಷ್ಟೇ. 4-5 ವರ್ಷಗಳ ಕಾಲ ಮಳೆ ಬಾರದಲ್ಲೇ ಕೆರೆಕಟ್ಟೆಗಳು ತುಂಬದ ಇದ್ರೂ ಕೆಲವೊಂದ್ಸಾರಿ ಒಂದೇ ಒಂದು ಮಳೆಗೆ ಇರುವ ಊರಿನ ಕೆರೆಯೆಲ್ಲ ತುಂಬಿ ಮತ್ತೊಂದು ಕೆರೆಗೆ ಆ ನೀರು ಹೋಗಿರೋದಿದೆ. 10-6 ಹಳ್ಳಿಗಳು ಒಂದೇ ಒಂದು ಮಳೆಗೆ ತುಂಬಿ ಸಂತೋಷವನ್ನು ಉಂಟು ಮಾಡಿದವಲ್ವಾ? ಕೆರೆ ತುಂಬಿದಾಗ ಎಷ್ಟೊಂದು ಆನಂದ ಅಲ್ವಾ? ಇನ್ನು 2-3 ವರ್ಷಗಳ ಕಾಲ ನಾವು ನಿಶ್ಚಿಂತೆಯಾಗಿ ಕೃಷಿ ಮಾಡಬಹುದು, ಬದುಕಬಹುದು, ಜಾನುವಾರುಗಳನ್ನು ಸಾಕಿಕೊಂಡು ಆನಂದದಾಯಕವಾಗಿ ಇರಬಹುದನ್ನೋ ಒಂದು ಅಂತರಂಗದ ತುಡಿತ ನಮ್ಮನ್ನು ಚೈತನ್ಯಗೊಳಿಸುತ್ತೆ ಅಲ್ವಾ? ರೈತ ಬಾಂಧವರೇ, ನಮ್ಮೂರೇ ಎಷ್ಟೋ ಸಾರಿ ನೋಡಿದರೆ ಚಂದವಾಗಿದೆ. ಬೇರೆ ಊರು ಚಂದವಾಗಿಲ್ಲ ಅಂತಲ್ಲ, ನಮ್ಮೂರಿನಲ್ಲೇ ಅಂದ ಚಂದವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಎಲ್ಲೆಲ್ಲೋ ಅದಿದೆ ಅಂತ ಹುಡುಕೊಂಡು ಹೋಗೋದಕ್ಕಿಂತ ನಮ್ಮ ಕಸಬಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಜಮೀನುಗಳಲ್ಲಿ ಅಂದ ಚಂದ ಆನಂದವನ್ನು ಕಾಣಲಿಕ್ಕೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಸೊಸೆ ತಂದ ಸೌಭಾಗ್ಯ ಚಿತ್ರದ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ವಿ ಶ್ರೋತೃಗಳೇ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಜೊತೆಗೆ ಸಂಗಡಿಗರು ಈ ಗೀತೆಗೆ ಧ್ವನಿಗೂಡಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನೀಡಿರುವ ಈ ಹಾಡನ್ನು ರಚನೆ ಮಾಡಿರೋರು ವಿಜಯ ನರಸಿಂಹ ಅವರು. ಕಡಿಮೆ ಬೀಸಿ ಅಜ್ಜಿ ತಗ್ ಜೀವಾತೈತು, ಸಾಲದ ಬಲ್ಯ ಬೀಸಿ ಅಜ್ಜಿ ತಗ್ ಜೀವಾತೈತು, ತಾವು ಕಾಕೆ ಹಂಗು ಇನ್ನಿಲ್ಲ ಜಲ್ದಾಯ್ನ ಹಂಗೆ ಜಬರ್ದಸ್ತ್ ಮಾಡೋ ಜಮೀನ್ದಾರ ರೈತ ಬಂದವರೇ ಕೇಳಿದ್ರೆ ಒಂದು ಹಳ್ಳಿಯ ಚಿತ್ರಣವನ್ನು ತೆಗೆದುಕೊಂಡ್ರೆ ಎಲ್ಲರೂ ಸುಖಿಗಳಾಗಿರಬೇಕಾಗಿತ್ತು ಅಂತ ಅಂದ್ಕೊಂಡು ನಾವು ಭಾವಿಸ್ಕೊಳ್ಬೋದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮುಕ್ಕಾಲು ಪಾಲು ಜನ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಸಾಲಗಾರರಾಗಿದ್ದಾರೆ, ಆರೋಗ್ಯ ಕೆಡಿಸಿಕೊಂಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಒತ್ತಡದ ಜೀವನದಲ್ಲಿದ್ದಾರೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳಿಂದ ಜೀವನ ಮಾಡೋದನ್ನು ನಾವು ಕಾಣಬಹುದು. ಇದು ಪಟ್ಟಣಕ್ಕೂ ಹೊರತಾಗಿಲ್ಲ. ಪಟ್ಟಣದಲ್ಲಿ ಜನ ಚಂದವಾಗಿದ್ದಾರೆ ಅಂತ ಅಂದ್ಕೊಂಡು ಹಳ್ಳಿಯವರು ಮಾತಾಡ್ಬೋದು, ಹಾಗೆ ಹಳ್ಳಿಗರು ಸುಖಿಗಳು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಪಟ್ಟಣದವರು ಸಹ ಮಾತಾಡ್ತಾ ಇರ್ತಾರೆ. ಹಾಗೆ ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣುತ್ತಲ್ಲ, ಹಾಗೆ ಹತ್ತಿರ ಹೋದರೆ ಬೆಟ್ಟದಲ್ಲಿ ಏನೆಲ್ಲ ಮುಳ್ಳುಗಳು, ಏನೆಲ್ಲ ಕಲ್ಲುಗಳು, ಅಷ್ಟು ಸುಲಭವಾಗಿ ಅಡ್ಡಾಡ್ಕೊಂಡು ಬರೋಕ್ಕಾಗೋದಿಲ್ಲ. ಹಾಗೆ ಪೇಟೆ ಆಗಲಿ, ಹಳ್ಳಿ ಆಗಲಿ, ಕೃಷಿ ಆಗಲಿ, ಕಾರ್ಖಾನೆ ಆಗಲಿ, ಯಾವುದು ಸುಲಭ ಇಲ್ಲ. ನಾವು ತೊಡಗಿಸಿಕೊಂಡ್ರೆ ಚೆನ್ನಾಗಿ ಅದು ನಮಗೆ ಹಿತವಾಗಿ ಕಾಣುತ್ತೆ, ಸುಲಭ ಅನಿಸುತ್ತೆ. ನೀವು ನಿತ್ಯನೂ ಶ್ರಮ ಪಡ್ತಾ ಇದ್ದರೆ ಅದು ಹೊರೆದಾಯಕ ಅನಿಸೋದಿಲ್ಲ, ಭಾರ ಅನಿಸೋದಿಲ್ಲ. ಹಾಗೆ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಉಳಿತಾಯ ಮಾಡೋದು, ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕ್ಕೊಳ್ಳೋದು, ಅವಸರವಸರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದಲ್ಲೇ ಸಮಾಧಾನವಾಗಿ ನಿಧಾನವಾಗಿ ಕೆಲಸಗಳನ್ನು ಕೈಗೊಳ್ತಾ ಹೋಗೋದು, ಹೀಗೆ ನಾಲ್ಕಾರು ಸಂಗತಿಗಳಲ್ಲಿ ಎಚ್ಚರಿಕೆಯನ್ನು ಇಟ್ಕೊಂಡ್ರೆ ಬಹಳಷ್ಟು ಕುಟುಂಬಗಳು ನೆಮ್ಮದಿಯಾಗಿರ್ತವೆ. ಇವತ್ತು ಪಟ್ಟಣ ಮತ್ತು ಹಳ್ಳಿಗೆ ಏನೂ ವ್ಯತ್ಯಾಸ ಇಲ್ಲ. ಪಟ್ಟಣದಲ್ಲೂ ಏನು ಸೌಲಭ್ಯ ಇದೆಯೋ ಹಳ್ಳಿಗಳಲ್ಲೂ ಅದೇ ಸೌಲಭ್ಯವನ್ನು ಕಾಣಬಹುದು. ಪಟ್ಟಣದ ವಾಸಿಗಳು ಟಿವಿಯನ್ನು ಇಟ್ಕೊಂಡಿದ್ದಾರೆ, ಮೊಬೈಲ್ ಇದೆ, ವಾಹನಗಳಿದ್ದಾವೆ, ಮಿಕ್ಸಿ ಇದೆ, ರೆಫ್ರಿಜರೇಟರ್ ಇದೆ, ಹೀಗೆ ಏನೆಲ್ಲ ಇದಾವಲ್ವ. ಹಾಗೆ ಹಳ್ಳಿಗಳ ಮನೆಗಳಲ್ಲೂ ಇವೆಲ್ಲವೂ ಇದಾವೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಈ ರೈತನ ಕರೆ ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಇದೀಗ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 15,350 ರೂಪಾಯಿ, ಅರೇಬಿಕಾ ಚೆರಿ 7,800 ರೂಪಾಯಿಯಿಂದ 8,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 10,300 ರೂಪಾಯಿಯಿಂದ 10,500, ರೊಬಸ್ಟಾ ಚೆರಿ 5,450 ರೂಪಾಯಿಯಿಂದ 5,650 ರೂಪಾಯಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ನಾಳಿನ ಕೃಷಿರಂಗದಲ್ಲಿ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಕೃಷಿಕ ಅಮ್ಮತಂಡ ಎಸ್ ಬೆಳ್ಯಪ್ಪ ಅವರೊಡನೆ ಸಂದರ್ಶನವಿದೆ. ನಿಧನ ಸುದ್ದಿ. ಈಚೂರು ಕುಂದಕಾರ್ಲಾನ ತೀತಮಾಡ ಶಶಿ ಪಾರ್ವತಿ ಇಂದು ಮರಣಪಟ್ಟಿತು. 60 ಬಯತ್ರ ತೀತಮಾಡ ಶಶಿ ಪಾರ್ವತಿ ತಾಮನೆ ನಾಳಿಯಂಡ ಆಕಿರಿ ಕಾರ್ಯ ನಾಳೆ ಒಕ್ಕ ತೂಟಂಗಳಲ್ಲಿ ನಡಪ. ಯವಕಪಾಡಿ ಗ್ರಾಮದ ಮಂಜನ್ರ ಮಾದಪ್ಪ ರಾಜು ಇಂದು ನಿಧನರಾದರು. 88 ವರ್ಷ ಪ್ರಾಯದ ಮಂಜನ್ರ ಮಾದಪ್ಪ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಮಡಿಕೇರಿನ ರಾಜಸಿಟ್ಟು ಉದ್ಯಾನವನ ಚಿತ್ರಸಂತೆನಂತ ಕಲಾ ಪ್ರಕಾರ ಆಯೋಜಿಸಿಕೆ ಸರಿಯಾದ ಜಾಗ ಆಗಿದ್ದು ಮುಂದಿನ ದಿನಗಳಲ್ಲಿ ವಿನೂತನ ಚಿತ್ರಸಂತೆನ ಆಯೋಜಿಸಲಾದಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿನ ರಾಜಸಿಟ್ಟು ಉದ್ಯಾನವನದಲ್ಲಿ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿನ ವತಿಯಿಂದ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಕೂಡುಕೂಟಲ್ಲಿ ಇಂದು ನಡೆದ ಕೊಡಗು ಮತ್ತು ಮತದಾನ ಚಿತ್ರಕಲಾ ಸ್ಪರ್ಧೆ ಮತ್ತೆ ನಾನು ಮತ ಹಾಕುವೆ ತೇಳುವ ಕ್ಯಾನ್ವಾಸ್ ಪ್ರದರ್ಶನಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಸ್ವೀಪ್ ಸಮಿತಿ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜಿಲ್ಲೆಯಲ್ಲಿ ಆಯೋಜಿಸಲಾಗ್ತಾ ಉಂಟು. ಮತದಾನದ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸುವಂಗೆ ಮಾಡುವ ಹೊಣೆ ಸಮಿತಿ ಮೇಲೆ ಉಟ್ಟು ತೈವು ಹೇಳಿದವು. ಮತದಾನದ ಮಹತ್ವ ತಿಳಿಸುವ ಬೈಕ್ ಜಾಥಾ ಇದೇ 30ನೇ ತಾರೀಕಿಗೆ ರಂಗೋಲಿ ಸ್ಪರ್ಧೆ ನಡೆದಿದೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ 132 ಮಕ್ಕ ಭಾಗವಹಿಸಿದ್ದವು. ನಾನು ಮತ ಹಾಕುವೆ ಮತದಾನ ನನ್ನ ಹಕ್ಕು ತೇಳುವ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಸಹಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಕರ್ನಾಟಕ ರಾಜ್ಯ ವಿಧಾನಸಭೆನ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ್ದು ಮಾದರಿ ನೀತಿ ಸಂಹಿತೆ ಜಾರಿಯಾಯಿತು. ಈ ಸಂಬಂಧ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಹಂಗೆ ತಾಲೂಕು ದಂಡಾಧಿಕಾರಿಯವು ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿದಳು. 5 ಜನಕ್ಕಿಂತ ಜಾಸ್ತಿ ಜನ ಗುಂಪು ಸೇರಿದು ಒಪ್ಪಿಗೆ ಇಲ್ಲದೆ ಮೆರವಣಿಗೆ ಸಭೆ ಸಮಾರಂಭ ಅಲ್ಲದೆ ಯಾವುದೇ ತರಹದ ಮಾರಕಾಸ್ತ್ರ ಚಾಕು ಚೂರಿ ಲಾಠಿ ಪಿಸ್ತೂಲ್ ಸ್ಫೋಟಕ ತಕೊಂಡು ಓಡಾಡದು ಫ್ಲೆಕ್ಸ್ ಬ್ಯಾನರ್ನ ಹಿಡ್ಕೊಂಡು ಓಡಾಡದು ಅಶಾಂತಿಗೆ ಪ್ರೇರೇಪಿಸುವುದು ಕಿರ್ಚುದು ಇತ್ಯಾದಿಗಳನ್ನ ನಿಷೇಧಿಸಲಾಯಿತು. ಈ ಆದೇಶ ಇದೇ 24ರ ಮಧ್ಯರಾತ್ರಿ ಮುಟ್ಟ 208 ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳ ಕಚೇರಿ ಆವರಣದ 100 ಮೀಟರ್ ವ್ಯಾಪ್ತಿಯಲ್ಲಿ ಜಾರಿಯಲ್ಲಿದ್ದದೆ ಅಂತ ತಾಲೂಕು ದಂಡಾಧಿಕಾರಿ ಕಿರಣ್ ಗೌರಯ್ಯ ಅವರು ತಿಳಿಸಿದರು. ಕೆದಂಬಾಡಿ ಕ್ರಿಕೆಟ್ ಸಮಿತಿಯ ವತಿಯಿಂದ ಗೌಡ ಕುಟುಂಬಗಳ ನಡುವಣ 27ನೇ ವರ್ಷದ ಕೆದಂಬಾಡಿ ಕ್ರಿಕೆಟ್ ಕಪ್ ಜಂಬರ ಇಂದಿಂದ ಕುಂದಚೇರಿ ಕೆದಂಬಾಡಿ ಆಟದ ಬಾಣಿಲಿ ಶುರುವಾಟು. ಇಂದು ನಡೆದ ಆಟಲ್ಲಿ ತಳೂರು ಕುಟುಂಬ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿತು. ನಾಳೆ ಬೊಳ್ತಜೀರ, ಕೈಬಿಲಿ, ಕೊಳಂಬೆ, ಕಾವೇರಿಮನೆ, ಪಟ್ಟಡ, ಕೋಳಿಮಾಡು, ದೇವಾಯಿರ, ಬಾಕಿಲನ, ಸೇರಮರಕಡ, ಸೆಟ್ಟಜನ, ತೇಲಬೈಲು, ಅಮ್ಮೆಮನೆ ತಂಡಗಳಿಗೆ ಆಟ ನಡೆದಿದೆ. ಭಾರತೀಯ ಭೂಸೇನೆಯಲ್ಲಿ ಕರ್ನಲ್ ಹುದ್ದೆಗೆ ಮಂಡೆಪಂಡ ಸ್ಮಿತಾ ಅಯ್ಯಪ್ಪವು ನೇಮಕಗೊಂಡಳು. ಕೊಡಗು ಜಿಲ್ಲೆಯಿಂದ ಸೂರನ ಹೆಣ್ಣು ಮಗಳು ಕರ್ನಲ್ ಹುದ್ದೆಗೆ ಆಯ್ಕೆಯಾಗಿದ್ದು ಇವು 2005ರಲ್ಲಿ ಚೆನ್ನೈಯಲ್ಲಿ ತರಬೇತಿ ಪಡ್ಕೊಂಡು ಆರ್ಮಿ ಸರ್ವಿಸಸ್ ಕೋರ್ಸ್ಗೆ ಸೇರಿ ತನ್ನ 18 ವರ್ಷದ ಸೇವೆಯಲ್ಲಿ ವಿಶ್ವಸಂಸ್ಥೆ ಶಾಂತಿಪಾಲನಾ ಸಂಸ್ಥೆಗೆ ನಿಯುಕ್ತಿಗೊಂಡು ಇಸ್ರೇಲ್ ಮತ್ತು ಸಿರಿಯಾಲಿ ಕೆಲಸ ಮಾಡಿ ಅತ್ಯುತ್ತಮ ನಿರ್ಣಯಗಳಿಗೆ ಅಲ್ಲಿನ ಫೋರ್ಸ್ ಕಮಾಂಡ್ನಿಂದ ಕಮಾಂಡೇಷನ್ ಕಾರ್ಡ್ ಪಡ್ಕೊಂಡಳು. ಐಕಾನಿಕ್ ಬ್ರದರ್ಸ್ ಕಾಂತೂರು ಇವರ ಕಡೆಯಿಂದ ಇಂದು ಕಾಂತೂರು ಗ್ರಾಮದ ಉಳುವಾರನ ಆಟದ ಬಾಣಲಿ ನಡೆದ 2ನೇ ವರ್ಷದ ವಾಲಿಬಾಲ್ ಆಟಲ್ಲಿ ಬಾಳಾಡಿ ಮತ್ತು ಕಡ್ಲೇರ ತಂಡಗ ಸೆಮಿಫೈನಲ್ ಹಂತಕ್ಕೆ ತಲುಪಿಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಮತ್ತು ಸಹ ಪ್ರಾಧ್ಯಾಪಕರಾದ ಡಾ ಶರವಣನ್ ಅವು ಇಂಡಿಯನ್ ಪಬ್ಲಿಕ್ ಹೆಲ್ತ್ ಅಸೋಸಿಯೇಷನ್ ವತಿಯಿಂದ ಕೊಡುವ ಡಾ ಬಿಎನ್ ರಾಯ್ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿಗೆ ಆಯ್ಕೆಯಾಗಳು. ಪಡುಬಿದ್ರೆನ ಉಷ್ಣವಿದ್ಯುತ್ ಸ್ಥಾವರದ ಜನರ ಆರೋಗ್ಯ ಹಾಗೆ ಪರಿಸರದ ಮೇಲಿನ ಪರಿಣಾಮಗಳ ಕುರಿತಂಗೆ ನಡೆಸಿದ ಸಂಶೋಧನೆಗೆ ಈ ಪ್ರಶಸ್ತಿ ಸಿಕ್ಕಿತು. ಕೋಲ್ಕತ್ತಾದಲ್ಲಿ ನಡೆದ ಪ್ರಶಸ್ತಿ ಹಂಚಿಕೆ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಿಂದ ಈ ಪ್ರಶಸ್ತಿಯನ್ನು ಇವು ಪಡ್ಕೊಂಡಳು. ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕೋತ್ಸವದ ಅಂಗವಾಗಿ ನಾಳೆ ಮಡಿಕೇರಿನ ಪತ್ರಿಕಾಭವನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಒಳಾಂಗಣ ಕ್ರೀಡಾಕೂಟ ನಡೆದಿದೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ವತಿಯಿಂದ ಏರ್ಪಾಟಾಗಿರುವ ಬೇಸಿಗೆ ಶಿಬಿರದ ನಿಟ್ಟಿನಲ್ಲಿ ಶಿಬಿರಾರ್ಥಿಗಳಿಂದ ಮತದಾನದ ಜಾಗೃತಿ ಜಾಥಾ ನಡೆದು ಮತದಾನ ನಮ್ಮ ಹಕ್ಕು, ಮತವನ್ನು ಮಾರಿಕೊಳ್ಳಬೇಡಿ, 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿದ ಘೋಷಣೆ ಕೂಗಿ ಮಾನವ ಸರಪಳಿ ರಚಿಸಿ ಜಾಗೃತಿ ಮೂಡಿಸಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಕೇಳುಗರೆ, ಇನ್ನು ಮುಂದೆ ಜಾಹೀರಾತುಗಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಎಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಡಿಕೇರಿಯ ಅರುಣ್ ಸ್ಟೋರ್ ನಲ್ಲಿ ಶಾಲಾ ಪಠ್ಯ ಪುಸ್ತಕಗಳು, ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಲಭ್ಯ. ಅರುಣ್ ಸ್ಟೋರ್, ಮಡಿಕೇರಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಪೊನ್ನಂಪೇಟೆ ಹಳ್ಳಿಗಟ್ಟು ಗ್ರಾಮತ್ರ ಮೂಕಳೆರ ಒಕ್ಕಕಾರಡ ಗುರುಕಾರಣಂಗ್ ಕೊಡ್ಪ ಕಾರ್ಯಕ್ರಮ ಇದೇ 16ನೇ ನಾರಾಚೆ ನರ್ಪ ತಾಮನೆ ಮೋಳಿಯ ಒಕ್ಕಕಾರ ಸಂಸಾರೊಡೆ ಅದತ್ಲು ಪೊರ ಊರ್ಲು ವಿದ್ಯೆ ಪಡಚಂಡ್ ಚಾಕರಿಲ್ ಉಳ್ಳ ಮಕ್ಕೆಲ್ಲ ಬಂತು ಕೂಡಿಯಾಡೊಂದು ಮೂಕಳೆರ ಒಕ್ಕ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರಕ ಕಂಡಿತು. ರಾಜ್ಯದ ಎಲ್ಲಾ ಕಡೆಯಲ್ಲೂ ಮನೆ ಮಾತಾಗಿರುವ ಮಾರುತಿ ಸುಜುಕಿ ಡೀಲರ್ ಕಲ್ಯಾಣಿ ಮೋಟರ್ಸ್ ಇದೀಗ ಮಡಿಕೇರಿ ದಾಸವಾಳ ರಸ್ತೆ ಹಳೆಯ ಬಸಪ್ಪ ಥಿಯೇಟರ್ ಬಿಲ್ಡಿಂಗ್ ನಲ್ಲಿ ಆರಂಭಗೊಂಡಿದ್ದು ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನವನ್ನು ನಡೆಸಲಾಗುವುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845378454. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ವರ್ಣರಂಜಿತ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ನಿಮ್ಮ ಸಂಭ್ರಮಗಳು ಸಪ್ತ ವರ್ಣಗಳಿಂದ ಕಂಗೊಳಿಸಲಿದೆ ಸೆಂಚುರಿ ಫ್ಯಾಷನ್ ಸಿಟಿ. ಮೈತಡಿ ಗ್ರಾಮ ಐಚೆಟ್ಟಿರ ಒಕ್ಕಡ ಪುದಿಯೋದಿ ತೆರೆ ಇದೇ 16ನೇ ನಾರಾಚ ಬೈಟಾಪಕ ಶುರು ಆಯ್ತು. 17ನೇ ತಿಂಗಳಾಚ ಫಲಕ ಕೆತ್ತನೆ ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಊರುಕಾರ ಬೆಂದು ಚಂಗಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಐಚೆಟ್ಟಿರ ಒಕ್ಕಕಾರ ಕಟ್ಟಂಡಿತು. ರೀ ಮಕ್ಳು ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೊಡೋಣ. ಆಯ್ತು ಕಣೆ, ವಿರಾಜ್ ಬೇಡಿಯ ಅಭಿಲಾಷ್ಗೆ ಹೋಗೋಣ, ಅಲ್ಲಿ ಸೈಕಲ್ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ ಇಎಂಐ ಫೆಸಿಲಿಟಿನೂ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್ ಆಥರೈಸ್ಡ್ ಡೀಲರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಬೇತು ಗ್ರಾಮತ್ರ ಪಾತಂಡ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪೋ ಪಿಂಜ ದ್ಯಾವಕು ಕೊಡಪ ಕಾರ್ಯ ಇದೇ ಪದ್ದಾರಂಗ್ ನಾರಾಚೆ ನಡ್ಪ ಒಕ್ಕಕಾರ ಊರ್ಕಾರ ತಾಮನೆ ಪೊಮ್ಮಕ್ಕ ಪಿಂಜ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ತೀರ್ಥ ಪ್ರಸಾದ ಪಡೆದೋಣ ಪಾತಂಡ ಒಕ್ಕಕಾರ ಕಟ್ಟಂಡಿತ. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ ಕೂಲರ್ ವಾಷಿಂಗ್ ಮಷೀನ್ ಫ್ರಿಡ್ಜ್ ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ ಬುಳಜರ ಯಮುನಾ ಅಯ್ಯಪ್ಪ. ಭಾರತೀಯ ಭೂಸೇನೆಯಲ್ಲಿ ಕರ್ನಲ್ ಹುದ್ದೆಕ್ ಮಂಡಪಂಡ ಸ್ಮಿತಾ ಅಯ್ಯಪ್ಪ ಅಯ್ಯಂಗ ನೇಮಕ ಆಯ್ತು. ಜಿಲ್ಲೆರ ಪೊಮ್ಮಕ್ಕಡಾತ್ ಆದ್ಯವಾಯ್ತ ಕರ್ನಲ್ ಆನಯ್ಯಂಗ ಅಣ್ವ ಕೇಳಿ ನೀಡಿತ್. 2005 ಚೆನ್ನೈಲಿ ತರಬೇತಿ ಪಡೆದ ಇಂಗ ಆರ್ಮಿ ಸರ್ವಿಸ್ಗೆ ಕೂಡಿತು. ತಾಂಡ 18 ಕಾಲತ್ರ ಸೇವೆಯಲ್ಲಿ ಬೋರೆ ಬೋರೆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿಟ್ಟಿತ್ತು. ಅಲ್ಲತ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಸಂಸ್ಥೆಗೆ ನಿಯುಕ್ತಿ ಆಯ್ತು. ಇಸ್ರೇಲ್ ಪಿಂಜ ಸಿರಿಯತ್ ಕರ್ತವ್ಯ ನಿರ್ವಹಿಸಿಟ್ಟಿತ್ತು. ತಾಂಡ ನಲ್ಲ ನಿರ್ಣಯಕ್ಕೆ ಅಲ್ಲೇತ್ರ ಫೋರ್ಸ್ ಕಮಾಂಡ್ ನುಂಡು ಕಮಾಂಡೇಷನ್ ಕಾರ್ಡ್ ಪಡೆದಿತ್ತು. ಇಂಗ ನಿವೃತ್ತ ಯೋಧ ಮೇವಡ ಅಪ್ಪಣ್ಣ ರಾಧಾ ದಂಪತಿಯಡ ಮೋವ ಕರ್ನಲ್ ಮಂಡೆಪಂಡ ಅಯ್ಯಪ್ಪ ಅಯ್ಯಂಡ ಪೊಣ್ಣ. ವಿಧಾನಸಭಾ ಚುನಾವಣೆ ಮಾರಿಪತ್ ನಾಮಪತ್ರ ಒಪ್ಪುಚಿಡುವುದು ಶುರುವಾಯಿತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಚುನಾವಣಾ ಆಯೋಗದ ನಿರ್ದೇಶನ ಕಟ್ಟುನಿಟ್ಟಾಯಿತು ಪಾಲನೆ ಮಾಡುವನಕ್ಕೆ ಸೆಕ್ಟರ್ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ಚುನಾವಣಾ ಅಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅಯ್ಯಂಗ ನಿರ್ದೇಶನ ಮಾಡಿತು. ಮಡಿಕೇರಿರ ಗಾಂಧಿ ಭವನತ್ ಸೆಕ್ಟರ್ ಅಧಿಕಾರಿಯಕ್ಕೆ ಏರ್ಪಾಡು ಮಾಡಿತಿಂಜ ತರಬೇತಿ ಕಾರ್ಯಕ್ರಮ ಹತ್ರ ಕೊರವುಕಾರಿಕೆ ಅಡ್ತಂಡ ಈ ತಕ್ಕ ಪರ್ದತ್ತು. ಕೊಡಗು ವೃತ್ತತ್ರ ವಿರಾಜಪೇಟೆ ಪ್ರಾದೇಶಿಕ ವಿಭಾಗತ್ ಮಾಕುಟ ತನಿಖಾ ಠಾಣೆ ಪಿಂಜ ಮಡಿಕೇರಿ ವನ್ಯಜೀವಿ ವಿಭಾಗತ್ರ ತಲಕಾವೇರಿ ವನ್ಯಧಾಮತ್ರ ಹಕ್ಕಿಕಂಡಿ ಮೇಲಡ್ಕ ಮಧ್ಯತ್ಲಿ ಪೋಪಂತ ಅಂತಾರಾಜ್ಯ ಹೆದ್ದಾರಿ ರಾಜ್ಯ ಪಿಂಜ ಅಂತಾರಾಜ್ಯ ವಾಹನತ್ರ ಮೇಲೆ ಪ್ರವೇಶ ಉಪಯೋಗಿ ಶುಲ್ಕ ಸಂಗ್ರಹ ಮಾಡುವಂದು ಅರಣ್ಯ